பெத்லேஹேம் எம்ப ஊரினாக, பெத்லேஹேம் எம்ப ஊரினாக நம்ம இயேசு கந்த ஜனசியானரே, நம்ம இயேசு கந்த ஜனசியானரே, நம்ம இயேசு கந்த ஜனசியானரே, கீய கீய காகிய கீய கீய கீய காகிய கீய கீய கீய காகிய கீய கீய கீய காகிய கீய ಜಮಣ ಹೇಳಪ್ಪ ಶಮಣ, ಏಸು ಹುಟ್ಟಿ ಸುದ್ದಿ ಕುರುಬರಿಗೆ ಹೆಂಗ್ ಗೊತ್ತಾತಪ್ಪ? ರೇಡಿಯೋ ಆಕಾಶವಾಣಿಯವ್ರು ಏನ್ರ ಹೇಳಿದ್ರನ ಅವಾಗ ಹೋಗ ನೀನ, ಅವಾಗ ಎಲ್ಲಿತ್ತು ರೇಡಿಯೋ ಆಕಾಶವಾಣಿ? ಮತ್ತ ಪ್ರಜಾವಾಣಿಯಿಂದ ಗೊತ್ತಾತನ? ಇಲ್ಪ ಶಮಣ, ಹಂಗಾರ ಡಿಡಿ ಮೆಟ್ರೋ ಈನಾಡು. ಏ ನಿನಗಂತೂ ಒಂದ್ ಇಟೂ ಗೊತ್ತಿಲ್ಲ ನೋಡಪ್ಪ. ಗೊತ್ತಿದ್ರ ಹಂಗಿದ್ರ ಸ್ವಲ್ಪ ನೀನು ತಿಳಿಸ್ತೀಯ? ಹೇಳ್ತೀನಿ ಕೇಳ, ಹಂಗಾರ ಕೇಳು. ಗೀಯ ಗಾಗಿಯ ಗೀಯ ಗೀಯ ಗೀಯ ಗಾಗಿಯ ಗೀಯ ಆಕಾಶದೊಳಗ ದೇವದೂತರ ಗುಂಪು ಇತ್ತು, ಅವರ ಸ್ವರ ಬಾಳ ಇಂಪು, ಕಾಡಿನೊಳಗ ಕುರುಬರ ಕ್ಯಾಂಪು, ಕೈಯಾಗಿದ್ವು ದೀಪದ ಲ್ಯಾಂಪು, ದೂತರ ನೋಡಿ ಗಡಗಡ ನಡುಗ್ಯಾರೋ. ಒಳ್ಳೆ ಸುದ್ದಿಯಪ್ಪ ಹೆದರ್ಬೇಡ್ರಿಯಪ್ಪ, ಒಳ್ಳೆ ಸುದ್ದಿಯಪ್ಪ ಹೆದರ್ಬೇಡ್ರಿಯಪ್ಪ, ಲೋಕದ ರಕ್ಷಕನಪ್ಪ ನಿಮ್ಮೆಲ್ಲರ ರಕ್ಷಕನಪ್ಪ. ಗೀಯ ಗೀಯ ಗಾಗಿಯ ಗೀಯ ಗೀಯ ಗೀಯ ಗಾಗಿಯ ಗೀಯ ಗೀಯ ಗಾಗಿಯ ಗೀಯ ಗೀಯ ಗೀಯ ಗಾಗಿಯ ಗೀಯ ಯೇಸು ಹುಟ್ಟಿದ ಸುದ್ದಿ ಕೇಳಿ ಈಗ ಬಾಳ ಚಳಿ ಐತಿ, ಕಂಬಳಿ ಹೊಚ್ಕೊಂಡು ಮಕ್ಕೊಂಡ್ಬಿಡೋನ್, ಬೆಳಿಗ್ಗೆ ಹೋಗೋಣ ಅಂತಂದ್ರೆ ಏನ? ಇಲ್ದಿದ್ರ ಬೆಳಿಗ್ಗೆ ಉಪ್ಪಿಟ್ಟು ಗಿಪ್ಪಿಟ್ಟು ತಿಂದು ಬೆಳಿಗ್ಗೆ ಹೋದ್ರಾತ ಏನ್ರ ಅಂದ್ರೇನು? ಏ ಶಾಮಣ, ನಿನಗರ ಏನು ಸುದ್ದಿ ಗೊತ್ತಿಲ್ಲ ನೋಡಪ್ಪ. ಹಂಗಾರ ಜಮಣ, ನಿನಗೇನರ ಸುದ್ದಿ ಗೊತ್ತಿದ್ರ ಹಂಗಾರ ದಯವಿಟ್ಟು ಹೇಳ್ತೀಯಪ್ಪ. ಹಂಗಾರ ಹಂಗಾರ ಕೇಳ, ಹಂಗಾರ ಹಂಗಾರ ಹೇಳು ಮತ್ತ. ಹ ಹೇಳು. ಗೀಯ ಗಾಗಿಯ ಗೀಯ ಗೀಯ ಗೀಯ ಗಾಗಿಯ ಗೀಯ ಮಾತಾಡ್ಕೊಂಡ್ರು ಎಲ್ಲರೂ ಕೂಡಿ, ಬರೋ ನಡ್ರಿ ಕೂಸನ್ನು ನೋಡಿ, ಆರಿಸಿಕೊಂಡ್ರು ಕುರಿ ಮರಿ ಜೋಡಿ, ಬಿಟ್ರಪ್ಪ ಬೆತ್ಲೆಹೇಮಿಗೆ ಗಾಡಿ, ಕೂಸನ್ನು ನೋಡಿ ಹಿರಿ ಹಿರಿ ಹಿಗ್ಯಾರೋ. ಸನ್ನು ನೋಡಿ ಹಿರಿ ಹಿರಿ ಹಿಗ್ಯಾರೋ. ಮೊಣಕಾಲೂರಿದ್ರಪ್ಪ ವಂದನೆ ಹೇಳಿದ್ರಪ್ಪ, ಮೊಣಕಾಲೂರಿದ್ರಪ್ಪ ವಂದನೆ ಹೇಳಿದ್ರಪ್ಪ, ಯೇಸುವೆ ನಮ್ಮ ರಕ್ಷಕನೆಂದು ಸಾಕ್ಷಿ ಹೇಳಿದ್ರಪ್ಪ. ಗೀಯ ಗೀಯ ಗಾಗಿಯ ಗೀಯ ಗೀಯ ಗೀಯ ಗಾಗಿಯ ಗೀಯ ಗೀಯ ಗಾಗಿಯ ಗೀಯ ಗೀಯ ಗೀಯ ಗಾಗಿಯ ಗೀಯ ಬೆತ್ಲೆಹೇಮ ಎಂಬ ಊರಿನಾಗ, ಬೆತ್ಲೆಹೇಮ ಎಂಬ ಊರಿನಾಗ ನಮ್ಮ ಏಸು ಕಂದ ಜನಸ್ಯಾನರೇ, ನಮ್ಮ ಏಸು ಕಂದ ಜನಸ್ಯಾನರೇ, ನಮ್ಮ ಏಸು ಕಂದ ಜನಸ್ಯಾನರೇ. ಗೀಯ ಗೀಯ ಗಾಗಿಯ ಗೀಯ ಗೀಯ ಗೀಯ ಗಾಗಿಯ ಗೀಯ ಯಗಿ ಯಗಾಗಿ ಯಗಿ ಯಗಿ ಯಗಿ ಯಗಾಗಿ.